ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪ ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಔಷಧ ಸೀಲ್ ಬಂದ್ ಆಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಿಗಳಿಂದ ಹೊಲ ಉಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ ಸುಖ ತಾ. ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು. ನಾನು ಎಲ್ರಿಗೂ ಹೇಳ್ತೀನಿ, ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800-1800-1555. ದೂರವಾಣಿ ಸಂಖ್ಯೆ 1800-1800-1555 ಕರೆ ಮಾಡಿ. ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಸಂದರ್ಶನ ಮತ್ತು ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಮೊದಲಿಗೆ ಕೇಳಿ ಕಾರ್ಯಕ್ರಮ ರೇಗಿಲ ಮಿಡಿತ. ನಾನು ಡಾಕ್ಟರ್ ರಾಜಶೇಖರಪ್ಪಕ್ಕೆ, ಸಹಾಯಕ ಪ್ರಾಧ್ಯಾಪಕರು ಕೀಟಶಾಸ್ತ್ರ, ಅಖಿಲ ಭಾರತ ಜಾಲಬಂಧು ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ತರಕಾರಿ ಬೆಳೆಗಳಲ್ಲಿ ನುಸಿ ಪೀಡೆಗಳ ಬಾಧೆ ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ನುಸಿಗಳು ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ, ಮಣ್ಣಿನ ಜೇಡ ನುಸಿಯ 4 ಪ್ರಭೇದಗಳಾದ ಟೆಟ್ರಾನೈಕಸ್ ಅರ್ಟಿಕೆ, ಟೆಟ್ರಾನೈಕಸ್ ಲುಡೇನಿ, ಟೆಟ್ರಾನಿಕೋ, ಬೆಂಡೆ, ಬದನೆ, ತಿಂಗಳ ಹುರುಳಿ, ಚಪ್ಪರದ ಅವರೆ, ಕೀರೆಸೊಪ್ಪು, ಕುಂಬಳ ಹಾಗೂ ಅನೇಕ ತರಕಾರಿ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಈ 4 ನುಸಿ ಪ್ರಭೇದಗಳು ಹೊರನೋಟಕ್ಕೆ ಒಂದೇ. ನುಸಿಗಳ ರಸ ಹೀರುವಿಕೆಯ ಕ್ರಿಯೆ ಮುಂದುವರೆದಂತೆ ಚುಕ್ಕೆಗಳು ಹೆಚ್ಚಾಗಿ ಕೂಡಿಕೊಂಡು ಬಿಳಿಯ ಉದುರಲು ಪ್ರಾರಂಭಿಸುತ್ತವೆ. ಎಲೆಗಳ ಕೆಳಭಾಗದಲ್ಲಿ ಈ ನುಸಿಗಳು ಕಟ್ಟುವ ಬಲೆಯು ನುಸಿಗಳ ಇರುವಿಕೆಯ ಮತ್ತೊಂದು ಲಕ್ಷಣ. ನುಸಿಗಳ ಸಂಖ್ಯೆಯು ಒಮ್ಮೊಮ್ಮೆ ಗಿಡಗಳನ್ನು ಪೂರ್ಣವಾಗಿ ಸಾಯಿಸಿ ಕಡಿಮೆ ಮಾಡುತ್ತವೆ. ಇನ್ನು ಈ ನುಸಿ ಪೀಡೆಗಳ ನಿರ್ವಹಣೆ ಬಗ್ಗೆ ಹೇಳುವುದಾದರೆ, ಹಲವು ದಶಮಾನಗಳಿಂದ 5 ಗ್ರಾಂ ಪುಡಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ನುಸಿನಾಶಕವಾಗಿ ಉಪಯೋಗಿಸಲಾಗುತ್ತದೆ. 0.5 ಮಿಲಿಲೀಟರ್ ನಂತೆ ಪ್ರತಿ ಲೀಟರ್ಗೆ ಬೆರೆಸಿ ನುಸಿ ಬಾಧೆಯ ನಿಯಂತ್ರಣಕ್ಕೆ ಎಲ್ಲಾ ತರಕಾರಿ ಬೆಳೆಗಳ ಮೇಲೆ ಶಿಫಾರಸು ಮಾಡಲಾಗಿದೆ. ಇವುಗಳಲ್ಲದೆ ಫೆನ್ಜಾಕ್ವಿನ್ 10 ಮಿಲಿಲೀಟರ್, ಫೆನ್ ಪೈರಾಕ್ಸಿಮೇಟ್ 5 EC 1 ಮಿಲಿಲೀಟರ್, ಎಕ್ಸಿಥಯೋಜಾಕ್ಸ್ 5 EC 1 ಮಿಲಿಲೀಟರ್, ಬೈಫೆಂಥ್ರಿನ್ 10 EC 1 ಮಿಲಿಲೀಟರ್, ಫೆನ್ ಪ್ರೊಪಾಥ್ರಿನ್ 5 ಮಿಲಿಲೀಟರ್ ಯಾವುದಾದರೂ ಒಂದು ಈಗ ತಿಳಿಸಿದ ನುಸಿನಾಶಕಗಳನ್ನು ಬಳಸಬಹುದಾಗಿದೆ. ಹಾಗೂ ಕೀಟ ನುಸಿನಾಶಕಗಳಾದ ಡಯಾಫೆಂಥಿಯೂರಾನ್ 50 WP 1 CU ಸಹ ತಕ್ಕ ಮಟ್ಟಿಗೆ ನುಸಿ ಪೀಡೆ ನಿರ್ವಹಣೆಯನ್ನು ಮಾಡಬಹುದು. ಬೇವಿನ ಮೂಲದ ಅಜಡರೆಕ್ಟಿನ್ 10 ನುಸಿ ಪೀಡೆಗಳ ನಿರ್ವಹಣೆಯನ್ನು ಮಾಡಬಹುದು. ಅದೇ ರೀತಿ ಬೇವಿನ ಎಣ್ಣೆ, ಒಂಗೆ ಎಣ್ಣೆ, ಇಪ್ಪ ದಂಡು, ದಾಲ್ಚಿನ್ನಿ ತೊಗಟೆ, ಕರ್ಪೂರದ ಗಿಡದ ತೊಗಟೆ ಇವುಗಳಿಂದ ತಯಾರಿಸಿದ ಕಷಾಯವನ್ನು ಸಹ ನುಸಿ ನಿಯಂತ್ರಣಕ್ಕೆ ಬಳಸಬಹುದು. ಹೆಚ್ಚಿನ ಮಾಹಿತಿಗೆ ನನ್ನ ಮೊಬೈಲ್ ಸಂಖ್ಯೆಯಾದ 9481122260 ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ. ಆದ್ರೆ ಯಾರ್ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಇದೆ ಅಲ್ವಾ ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ? ನೀವ್ ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ. ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8242 4242 4242. ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8702. ಇನ್ನು ಮುಂದೆ ಕೇಳಿ ಆಕಾಶವಾಣಿ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ಮಾತುಕತೆ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಭೀ, ಗಾಡಿಯ ದಾರಿ ಸಾಗಲಿ ನಮ್ಮ ಊರನ್ನು ಭೀ, ಉಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಉಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಅಲಿಸಿ ಕೇಳೋ ಬಸವಣ್ಣಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ, ಎಲ್ಲೆಂದು ನುಡಿದಾವೋ, ಗಾಡಿಯ ದಾರಿ ಸಾಗಲಿ. ಶೋಭಕ, ಏನ್ ಮಾಡ್ತಿದೀಯಮ್ಮ? ಬಾರಮ್ಮ ಇಲ್ಲಿ, ಈರಣ್ಣ ಕಂಟಣ್ಣ ಎಲ್ಲರೂ ಬಂದಿದ್ದಾರೆ. ನಮಸ್ಕಾರ ಕಂಡಣ್ಣ. ನಮಸ್ಕಾರ ಕಣವ. ಬರೀ ಏನ್ ಸಮಾಚಾರ ಎಲ್ಲ ಉಪ ಈ ಬದುಕು. ಶೋಭಕ, ನಿಮ್ ಹೊಲ್ದಾಗೆ ಏನ್ ಬೆಳೆ ಮಾಡಿರಿ? ಏನ್ ಬೆಳೆ ಬೆಳೆದ್ರೆ ಏನ ಒಂದಿಷ್ಟು ಹುಲ್ಲು ದನಗಳಿಗೆ, ನೆಮ್ಮದಿನೇ ಇಲ್ಲ, ಜೀವನ ಆಗಿಬಿಟ್ಟಿದೆ ನೋಡವ ನಮ್ಮ ರೈತರು ಜೀವನ. ಸುಮಕ್ಕ. ಏನ್ ಕಂಟಣ್ಣ? ಶೋಭಕ್ಕ ನಾವು ಹೆಸರು. ಮಳೆ ಸರಿಯಾಗಿ ಬರ್ತಲ್ಲ, ಅರ್ಧಂಬರ್ಧ ಬಂದ್ರೆ ಅದಕ್ಕೂ ಸರಿಯಾದ ಬೆಲೆ ಇಲ್ಲ, ನೀರ ಹಿಂಗೆ ಇದೀವಿ ನೋಡು. ಕಂಟಣ್ಣ ನೋಡ್ರಿ, ನೀವ್ ಯಾಕೆ ಸಮಗ್ರ ಬೇಸಾಯ ಪದ್ಧತಿ ಯಾಕೆ ಮಾಡಬಾರ್ದು ಅಂತೀನಿ. ಸುಮಕ್ಕ, ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಅಂದ್ರೇನು? ಇರಣ, ಒಂದ್ಕಿನ್ನ ಹೆಚ್ಚು ಕೃಷಿ ಸಂಬಂಧಿಸಿದಂತ ಚಟುವಟಿಕೆಗಳನ್ನ ಅಳವಡಿಸ್ತಿ ಅಂತಾರೆ ಕಾರಣ. ಸುಮಕ್ಕ, ಈ ಒಂದಕ್ಕಿಂತ ಹೆಚ್ಚಿಗೆ ಕೃಷಿ ಚಟುವಟಿಕೆ ಅಂದ್ರೆ ಏನೋ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ. ನೋಡ್ರಿ, ಕೇಳಿಸ್ಕೊಳ್ರಿ, ಸರ್ಕಾರ ಚಟುವಟಿಕೆಗಳಾದ ಹೈನುಗಾರಿಕೆ, ಕೋಳಿ ಕುರಿ ಮೀನು ಜಯ ಪಡ್ಕೋಬಹುದು ಕಂಡ್ರವ. ಸುಮಕ್ಕ, ಈ ನಮ್ಮ ಕೃಷಿ ಬದುಕನ್ನ ಮಾಡಿ ಮಾಡಿ ಮಾಡಿ ಸಾಕಾಗೋಗೈತಿ, ಇದಕ್ಕೆಲ್ಲ ಮಾಡಕ್ಕೆ ಜನ ಬೇಕಲ್ಲವ, ಸಮಸ್ಯೆ ಅಲ್ವೇನ್ ಸುಮಕ್ಕ? ನೋಡ್ರಿ, ಒಂದ್ ಸ್ವಲ್ಪವ ಇಲ್ಲಿ ಶ್ರಮ ಆದ್ರೂ ಪರವಾಗಿಲ್ಲ, ಒಂದೇ ಕೃಷಿ ಪದ್ಧತಿ ಮಾಡೋದ್ರಿಂದ ಬರೀ ಲುಕ್ಷಾನೆ ಕಂಡ್ಕಂಟಣ, ಶ್ರಮ ಎಲ್ಲ ಲಾಸು ಅನುಭವಿಸ್ಬೇಕಾಗ್ತಿತ್ತು ನೋಡ್ರಪ್ಪ. ಅದಕ್ಕೆ ಇದಕ್ಕೆಲ್ಲ ಖರ್ಚು ಜಾಸ್ತಿ ಅಲ್ವ ಸಮಕ ಕಂಟಣ? ಸಮಗ್ರ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ, ಏಕ ಬೆಳೆ ಪದ್ಧತಿಗಿಂತ ಬಹುಬೆಳೆ ಮೀನು ತೋಟಗಾರಿಕೆ ಬೆಳೆಗಳು ಅಧಿಕ ಇಳುವರಿ ಕೊಡುವ ಬೆಳೆಗಳು, ತಳಿ ಪದ್ಧತಿ ಉತ್ತಮ, ಒಂದರ ತ್ಯಾಜ್ಯವನ್ನ ಇನ್ನೊಂದರ ಸಂಪನ್ಮೂಲವಾಗಿ ಮರುಬಳಕೆ ಮಾಡೋದ್ರಿಂದ ಹೆಚ್ಚಿನ ಆದಾಯ ಪಡ್ಕೋಬಹುದು. ಮಾತು ಅಂತ ಮಾತಾಡ್ತಿ ಶೋಭಕ. ಶೋಭಕ, ಹೇಳಿ ಕೇಳಿ ನಾವು ರೈತರು, ಇವೆ ಮಾಹಿತಿ ತರಬೇತಿಯನ್ನ ಸಂಬಂಧಿಸಿದ ಇಲಾಖೆಯವರು ನಮಗೆ ಕೊಡಿಸ್ತಾರ ಕಣ್ ಶೋಭ. ಇರಣ, ನಾನು ಆಗ್ಲೇ ಹೇಳಿದ್ನಲ್ಲಪ್ಪ, ಎರೆಹುಳ ಗೊಬ್ಬರ ತಯಾರಿಕೆ ಮಾಡುವಂಥದ್ದು, ಅಜೋಲ, ಕೈತೋಟ, ಜೇನು ಕೃಷಿ ಇತ್ಯಾದಿ ಕೋರ್ಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿವಿಧ ಇಲಾಖೆಗಳ ಒಗ್ಗೂಡಿಸುವಿಕೆಯಿಂದ ಪಂಚಾಯತಿಯಿಂದಲೇ ಈ ಅವಕಾಶಗಳು ಪಡ್ಕೋಬಹುದು ಕಣ. ಹೌದೌದು ಸುಮಕ್ಕ. ಓ, ಈ ಚಟುವಟಿಕೆಗಳನ್ನ ಕೈಗೊಳ್ಳಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳು ಸುಮಕ್ಕ. ಗ್ರಾಮ ಪಂಚಾಯತಿಗಳ ಮುಖಾಂತರ ಸಾಕಷ್ಟು ಅನುದಾನಗಳನ್ನ ನೀಡ್ತಾ ಇದೆ. ಹಂಗಾದ್ರೆ ಇವೆಲ್ಲ ಪಂಚಾಯತಿಯಲ್ಲೇ ಸಿಗ್ತಾವ ಸುಮಕ್ಕ? ಹ್ಞೂ ಶೋಭಕ, ಕಳಿಸ್ಬೇಕಣ್ ಶೋಭಕ. ಆಯ್ತು ಬಿಡ. ಇವತ್ತು ನಮ್ಮಂತ ರೈತರಿಗೆ ಸಮಗ್ರ ಕೃಷಿ ಪದ್ಧತಿ ಹೇಗೆ, ಏನು, ಇದರಿಂದ ಯಾವ ರೀತಿಯ ಆದಾಯ ಪಡೆಯಬಹುದು ಎಂದು. ನಮಸ್ಕಾರ. ನಮಸ್ತೆ. ಸಮಗ್ರ ಕೃಷಿಯ ಮಹತ್ವ ಕುರಿತು ಮಾತುಕತೆ ಕೇಳಿದಿರಿ. ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಬಂಡಿ ಬಂಡಿ ಚಂದ, ಬಂಡಿಯ ನೊಗ ಚಂದ, ಮುಂದಾಲೋರಿ ಮೂಕ ರಂಬೆ ಚಂದ, ಮುಂದಾಲೋರಿ ಮೂಕ ರಂಬೆ ಬಲು ಚಂದ, ಬಂಡಿಯ ಒಡೆಯೋನ ಮುಖ ಚಂದ, ಬಂಡಿಯ ಒಡೆಯೋನ ಮುಖ ಚಂದ. ಭಾಗವಹಿಸಿದವರು ಶ್ರೀಮತಿ ಎಂ ಶೋ. ಬೇಗ ಸೇರಲಿ ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಬಂದಿತ ಹಾಡಿರುವ ಒಂದು ಜನಪದ ಗೀತೆಯನ್ನ ಕೇಳ್ಕೊಂಡು ಬಂದ್ಬಿಡೋಣ. ಮಣ್ಣಿಗೆ ಬರಲೇನೆ ವನವಸುರಾಡಲೇನೆ, ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಲೇನೆ ರಾಣಿ ನಿನ್ನ ಮಣ್ಣಿಗೆ ಬರಲೇನೆ. ನನ್ನ ಮುದ್ದಿನ ಗಿಣಿಯೇ ನಂದನದಾನವುಲ್ಲೇ, ಲವಂಗದ ಗುಳಿ ತೆಗೆಸಲು ರಾಣಿ ನಿನ್ನ ಮನೆಗೆ ಬರಲೇನೆ. ಮನೆಗೆ ಬರಲೇನೆ. ಸಿಗದಂತ ಸಣ್ಣನೇ ನಡುವಿನ ಎಲೆ ಬಾಲೆ, ಮುರುಕ ಮಾಡ ಬ್ಯಾಡ ಮೊರದಿತ ನಡುವು ಮನೆಗೆ ಬರಲೇನೆ. ಸರಿಗಳ ತೀರೊಳಗ ಇರ್ತೀನಿ, ಜನಪದ ಗೀತೆಯನ್ನ ಕೇಳಿದ್ರಲ್ಲ, ಇನ್ನು ಮುಂದೆ ಬಾಳೆಕಾಯಿ ಹುಡಿಯಿಂದ ಮೌಲ್ಯವರ್ಧನೆ ಮತ್ತು ಮಾರಾಟ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಬಾಳೆಕಾಯಿಯಿಂದ ಯಾವ ರೀತಿಯ ಒಂದು ಉಪ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅಂದರೆ ಬಾಳೆಕಾಯಿ ಮೌಲ್ಯವರ್ಧನೆ ಮಾಡಿ ಯಾವ ರೀತಿಯ ಬೇರೆ ಬೇರೆ ಒಂದು ಪದಾರ್ಥಗಳನ್ನು ತಯಾರು ಮಾಡಬಹುದು ಮತ್ತು ಅದನ್ನು ಹೇಗೆ ಮಾರಾಟ ಮಾಡಿದರೆ ನಮಗೆ ಒಂದು ಲಾಭದಾಯಕವಾಗಿ ಅದನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಸುಪ್ರಿಯಾ ಪಾಟೀಲ್ ಅವರು, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ತಾವು ಇವತ್ತು ಈ ಬಾಳೆಕಾಯಿಯಿಂದ ಯಾವ್ಯಾವ ರೀತಿಯ ಉಪ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅಂದ್ರೆ ಮೌಲ್ಯವರ್ಧನೆ ಮಾಡಬಹುದು ಮತ್ತೆ ಅದನ್ನು ಹೇಗೆ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಮೊದಲಿಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಬಾಳೆಕಾಯಿಯಿಂದ ಬಹಳ ಅಂದ್ರೆ ಚಿಪ್ಸ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಹೊರತಾಗಿ ಬೇರೆ ಯಾವ್ದೇ ತರಹದ ಪದಾರ್ಥಗಳು ನಮಗೆ ಗೊತ್ತಿಲ್ಲ. ಬಾಳೆಕಾಯಿಯಿಂದ ನಾವು ಅನೇಕ ತರಹದ ಉಪ ಉತ್ಪನ್ನಗಳನ್ನು ಮಾಡಬಹುದು. ಮೊದಲನೇದಾಗಿ ನಾವೆಲ್ಲರೂ 2021 ಕೇಳಿರಬಹುದು ಬಕ್ಕಾವು ಅನ್ನೋದ್ರ ಬಗ್ಗೆ. ಬಕ್ಕಾವು ಅಂದ್ರೆ ತರಹದ ಆಹಾರ ಪದಾರ್ಥಗಳನ್ನು ಮಾಡಬಹುದು. ಯಾವ್ಯಾವಪ್ಪ ಅಂದ್ರೆ ಇದನ್ನ ನಾವು ಮನೆಯಲ್ಲಿ ದಿನ ಮಾಡ್ತಕ್ಕಂತ ರೊಟ್ಟಿ ಆಗಿರ್ಬೋದು, ಇದಲ್ಲದೆ ನಾವು ಇದರಿಂದ ಸಿಹಿ ತಿನಿಸುಗಳಾದ ಬರ್ಫಿ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಇನ್ನ ಬೇಕರಿ ಐಟಮ್ ಕೈಯಿಂದ ಮತ್ತೆ ನಾವು ಏನೆಲ್ಲ ಮಾಡ್ಬೋದಪ್ಪ ಅಂತಂದ್ರೆ, ಮೊದಲನೇದಾಗಿ ಬಾಳೆಕಾಯಿದು ಶಾವ್ಗೆ ಮಾಡ್ಬೋದು. ಆ ಶಾವ್ಗೆಯನ್ನ ನಾವು ಅಕ್ಕಿ ಶಾವ್ಗೆ ಮಾಡ್ತೀವಲ್ಲ ಅದೇ ತರಹ ಬಾಳೆಕಾಯಿಯಿಂದ ಸಹ ನಾವು ಶಾವ್ಗೆಯನ್ನು ಮಾಡ್ಬೋದು. ಅದು ಹೇಗೆ ಅಂತಂದ್ರೆ, ನಾವು ಬಾಳೆಕಾಯಿನ ಬೇಯಕ್ಕಿಡ್ಬೇಕು, ಬರೀ ವಿತೌಟ್ ಸಿಪ್ಪೆ ತೆಗೆ ಮಾಡಿಕೊಂಡು ಸೇವಿಸ್ಬೋದು. ಇದನ್ನ ನಾವ್ ಹೆಂಗೆ ಅಕ್ಕಿ ಶಾವ್ಗೆ ಸೇವಿಸ್ತೀವಲ್ಲ ಬೆಲ್ಲ ಜೊತೆ ಆಗಿರ್ಬೋದು ಅಥವಾ ಒಗ್ಗರಣೆ. ಬಾಳೆಕಾಯಿ ಹುಡಿ ಮೊದಲು ಇದನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು? ಬಾಳೆಕಾಯಿ ಹುಡಿಯನ್ನ ಫಸ್ಟ್ ನಾವು ಎರಡು ತರ ಮಾಡ್ಬೋದು, ಸಿಪ್ಪೆ ತೆಗೆದು ಮಾಡ್ಬೋದು, ಸಿಪ್ಪೆ ತೆಗಿದೇನು ಮಾಡ್ಬೋದು. ಮೊದಲು ಏನ್ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ಬಾಳೆಕಾಯಿ ತಗೊಂಬಂದ ತಕ್ಷಣ ಚೆನ್ನಾಗಿ ಉಪ್ಪು ನೀರಲ್ಲಿ ನೆನ್ಸಿಟ್ಟು ಹೊರಗಡೆ ತೆಗ್ದಿಡ್ಬೇಕು. ಇದಾದ್ಮೇಲೆ ಮೊದ್ಲಿಗೆ 1 liter ನೀರಿಗೆ 1/4 liter ಮಜ್ಜಿಗೆ ಅಥವಾ ಅನ್ನ ಬಸಿದ ಗಂಜಿ ಹಾಕಿ ಮತ್ತೆ ಅದಕ್ಕೆ 15 gram ಅಷ್ಟು ಉಪ್ಪನ್ನು ಸೇರಿಸಿ ಒಂದ್ ರವಣವನ್ನ ನಾವು ತಯಾರು ಮಾಡ್ಕೋಬೇಕು. ಆಮೇಲೆ ಯಾವ್ದೇ ತಳಿಯಾದ ಬಾಳೆಕಾಯಿ ಆಗಿರ್ಬೋದು ಅದನ್ನ ಸಿಪ್ಪೆ ತೆಗಿಬಹುದು ಅಥವಾ ತೆಗಿದನ್ನ ನಾವು ಏನ್ ದ್ರವಣ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ 15 ಡ್ರೈಯರ್ ಅಲ್ಲಿ ಇರ್ತೀವಿ ಅಂದ್ರೆ 80 degrees ಸೆಲ್ಸಿಯಸ್ ಅಲ್ಲಿ ನಾವು ಓವರ್ ನೈಟ್ ಅಥವಾ 1.5 days ಇಡಬೇಕಾಗತ್ತೆ. ಇಲ್ಲ ಹೊರಗಡೆ ಒಣಗಿಸ್ತೀವಿ ಅಂತ ಅಂದ್ರೆ 2-3 days ಬೇಕಾಗತ್ತೆ. ಅದು ಒಣಗಿದ ತಕ್ಷಣ ಈಗ ಬಾಳೆಕಾಯಿ ಹುಡಿ ತಯಾರು ಮಾಡ್ಕೊಂಡಾಗಿಂದ ಅದರಿಂದ ಬೇರೆ ಏನೇನು ಉತ್ಪನ್ನಗಳನ್ನ ತಯಾರು ಮಾಡಬಹುದು ಅಂದ್ರೆ ಮೌಲ್ಯವರ್ಧನೆ ಮಾಡಿ ಮಾಡಬಹುದು, ಯಾವ್ಯಾವ ಉತ್ಪನ್ನಗಳನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್? ನಾವು ಇದರಿಂದ ಬಾಳೆಕಾಯಿ ಬನ್ಸ್ ಮಾಡ್ತಾರೆ, ಮಂಗಳೂರು ಸೈಡ್ ಬನ್ಸ್ ಅಂತ ಅಂದು ಆ ತರ ನಾವು ಬಾಳೆಕಾಯಿ ಪುಡಿಯಿಂದಾನೆ ಮಾಡ್ಕೋಬಹುದು. ಅದು ನೆಕ್ಸ್ಟ್ ಜಾಮೂನ್ ಮಿಕ್ಸ್ ಅಂತ ಮಾಡ್ಕೋಬಹುದು. ಆಮೇಲೆ ಸೂಪ್ ಮಿಕ್ಸ್ ಸಹ ಇದರಿಂದ ಮಾಡ್ಕೋಬಹುದಾಗಿದೆ. ಈ ಬಕಾವು ಉಪಯೋಗಿಸಿ ಕುಕ್ಕೀಸ್ ಮತ್ತೆ ಕೇಕ್ ಸಹ ಮಾಡ್ಕೋಬಹುದು. ಆಮೇಲೆ ಇದರಿಂದ ಹಪ್ಪಳ ಮತ್ತೆ ಮೇಡಮ್ ಯಾರು ತಯಾರು ಮಾಡಿದ್ರು, ಹೆಂಗ ಇದನ್ನ ನೀವು ಪ್ರಾರಂಭ ಮಾಡಿದ್ರಿ? ಸರ್, ಇದು ಫಸ್ಟ್ ಎರಕಾವು ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಬಕಾವು ಅನ್ನೋದು ಚಾಲ್ತಿಯಲ್ಲಿದೆ. ಒಂದಿಷ್ಟು ದಿನ ಬಕಾವು ಆಂದೋಲನವನ್ನ ಇದನ್ನ ನೀವು ಯಾವ ರೀತಿ ಮಾಡ್ತಿದ್ರ, ನೀವು ರೈತ ಮಹಿಳೆಯರಿಗಾಗ್ಲಿ ಅಥವಾ ರೈತರಿಗಾಗ್ಲಿ ಮಾರ್ಗದರ್ಶನ ಮಾಡ್ತಿದ್ರ ಅಂದ್ರೆ ಬಾಳೆಕಾಯಿ ಹುಡಿ ತಯಾರು ಮಾಡಿ ಅದರಿಂದ ಮೌಲ್ಯವರ್ಧನೆ ಮಾಡ್ಕೊಳ್ಳಿಕ್ಕೆ? ಈಗ ನಮ್ಮ ಕೆವಿಕೆಯಿಂದ ನಾವು ಎಂಟರ್ಪ್ರೈಸ್ ತಯಾರು ಮಾಡಿಸ್ಬಿಟ್ಟು ಲ್ಯಾಬಿಗೆ ಕಳಿಸಿ ಅನಾಲಿಸಿಸ್ ಸಹ ಮಾಡಿಸಿ ಅದರಲ್ಲಿರೋ ಪೋಷಕಾಂಶಗಳಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನು ಸಹ ನಾವು ಅರ್ತು ಇವನ್ನ ನಾವು ಮಾರ್ಕೆಟಿಗೆ ಪ್ರಮೋಟ್ ಮಾಡ್ತಾ ಇದೀವಿ ಸರ್. ಏನೆಲ್ಲ ಪೋಷಕಾಂಶಗಳು ಇದಾವೆ ಮೇಡಮ್? ಸಹ ನಾವು ಬಕಾವುದು ಅನಾಲಿಸಿಸ್ ಮಾಡಿಸಿದ್ವಿ. ಇದರಿಂದ ನಾವು ತಿಳ್ಕೊಂಡಿದ್ದು ಏನಪ್ಪ ಅಂತಂದ್ರೆ, G9 ಎಂಬ ರೇಟಿನ್ ಸಿಪ್ಪೆ ತೆಗಿದೇ ಇರೋದ್ರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದೆ ಅಂತ ಗೊತ್ತಾಗಿದೆ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಈ ಬಕಾಹು ನಮಗೆ ಹೇಗೆ ಅದು ಹೆಚ್ಚಾಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಕಾನ್ಸ್ಟಿಪೇಷನ್ ಅಂತ ಪ್ರಿಬಯೋಟಿಕ್ ಅಂಶ ಹೆಚ್ಚಾಗಿರುತ್ತೆ. ಅದರಿಂದ ಇದು ನಮ್ಮ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಲಿಕ್ಕೆ ಉಪಯುಕ್ತ ಆಗಿದೆ. ಆಮೇಲೆ ಕರುಳಿನ ಕ್ಯಾನ್ಸರ್ ಏನ್ ಹೇಳ್ತೀವಲ್ಲ ಅದನ್ನು ಸಹ ಕಡಿಮೆ ಮಾಡಕ್ಕೆ ಸಹಾಯವಾಗಿದೆ. ಇನ್ನ ಇದರಿಂದ ಇದನ್ನ ನಾವು ಖನಿಜ ಭರಿತ ಸೂಪರ್ ಫುಡ್ ಅಂತ ಸಹ ಕರೀತಾರೆ. ಇನ್ನ ಬಕಾವನಲ್ಲಿ ಪೊಟ್ಯಾಶಿಯಂ ಮೂತ್ರಪಿಂಡದ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮತ್ತೆ ರಕ್ತ ಒತ್ತಡ ಮತ್ತೆ ಹೃದಯ ಸಂಬಂಧಿತ ರೋಗವನ್ನು ಸಹ ಕಡಿಮೆ ಮಾಡ್ಲಿಕ್ಕೆ ಉಪಯುಕ್ತ ಆಗುತ್ತೆ. ಆಮೇಲೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ದೇಹದ ತೂಕವನ್ನು ಸಹ ಕಡಿಮೆ ಮಾಡ್ಲಿಕ್ಕೆ ಉಪಯುಕ್ತ ಆಗಿದೆ. ಆಮೇಲೆ ಈ ಬಕಾವುನಲ್ಲಿ ಪ್ರಿಬಯೋಟಿಕ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಬಿಳಿ ಮಾಡ್ಕೋಬಹುದು ಇದನ್ನ ಸರ್. ಹೆಚ್ಚಾಗಿ ನಮಗೆಲ್ಲ ಗೊತ್ತಿರೋದ ಏನಂತಂದ್ರೆ, ಹಣ್ಣೊಂದೊಂದೇ ನಾವು ಬಾಳೆ ಇದರಿಂದ ಉಪಯೋಗಿಸ್ತಿದೀವಿ. ಈ ತರಹದ ಎಲ್ಲ ಪದಾರ್ಥಗಳನ್ನ ಮಾಡಿ ಆಗಿರ್ಬೋದು ಮಾರಾಟಕ್ಕೆ ತರೋದ್ರಿಂದ ರೈತರಿಗೆ ತುಂಬಾ ಲಾಭ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ಈಗ ಏನಾಗಿದೆ ಅಂದ್ರೆ ಹಬ್ಬ ಹರಿದಿನಗಳಲ್ಲಷ್ಟನ್ನ ನಮಗೆ ಬಾಳೆತೀವಲ್ಲ ಆ ಟೈಮಲ್ಲಿ ನಾವು ಬಾಳೆಕಾಯಿಯಿಂದ ಈ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಮಾರುಕಟ್ಟೆ ಬಿಡೋದ್ರಿಂದ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ ಸರ್. ಕೆಲವರೆಲ್ಲ ಎಕರೆಗಟ್ಟಲೆ ಬಾಳೆಹಣ್ಣು ಬೆಳೀತಾರೆ, ಅಷ್ಟು ಇದನ್ನ ರೀತಿ ಸಾಧ್ಯ ಆಗುತ್ತೆ ನಮ್ಮ ರೈತರಿಗೆ ಅಂತ ಹೇಳ್ತೀರಾ ಸರ್? ಒಂದು ಇವಾಗ ನಾವೇನೇನು ನಿಟ್ಟೂರಲ್ಲಿ ಮಾಡಿಸ್ತಿದೀವಿ ಅನ್ನವಲ್ಲ ಅದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಂತ ತಾವು ಹೇಳಿದ್ರೆ, ಆದರೆ ನಾವು ದಾವಣಗೆರೆ ಅಥವಾ ಚಿತ್ರದುರ್ಗ ಇಂಥ ಒಂದು ಸಣ್ಣ ನಗರಗಳಲ್ಲಿ ಈ ಒಂದು ಬಾಳೆಕಾಯಿ ಹುಡಿ ತಯಾರು ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಪ್ರತಿ ಶನಿವಾರ ಸಂತೆಯನ್ನ ಇದು ಮಾಡ್ತಿದೀವಿ ಆರ್ಗ್ಯಾನಿಕ್ ಅಲ್ಲಿ, ಅಲ್ಲಿ ಸಹ ಅವರು ಅಂತಲ್ಲೂ ಸಹ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡಬಹುದು ಸರ್. ಈಗ ತಾವು ಹೇಳಿದ್ರಿ ಏನು FPO ಮುಖಾಂತರ ಮಾರ್ಕೆಟಿಂಗ್ ವ್ಯವಸ್ಥೆನ ಅವ್ರು ಪಡಿಬಹುದು ಅಂತಂತೇಳಿ, ಈಗ ಒಬ್ಬ ರೈತ ಒಂದು 2 ಎಕರೆ 3 ಎಕರೆಯಲ್ಲಿ ಬಾಳೆ ಬೆಳೆದಿರ್ತಾನೆ, ಅದರಲ್ಲಿ ಇಳುವರಿ ಸಾಮಾನ್ಯವಾಗಿ ಎಲ್ಲ ಒಟ್ಟಿಗೆ ಬರುತ್ತೆ, ಇಷ್ಟೆಲ್ಲ ಒಂದು 2 ಎಕರೆ 3 ಎಕರೆ ಬೆಳೆದಿರತಕ್ಕಂಥ ಬಾಳೆನ ಅಷ್ಟು ಅವರು ಮೌಲ್ಯವರ್ಧನೆ ಮಾಡಲಿಕ್ಕಾಗಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಸರ್? ಫಸ್ಟು ಬೇರೆದು ಮಾರುಕಟ್ಟೆ ನೋಡೋದಕ್ಕಿಂತ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕು, ನಮ್ಮ ಮನೆಯವರ ಆರೋಗ್ಯವನ್ನು ನಾವು ನೋಡ್ಕೋಬೇಕು. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಬೋದು, ಇಲ್ಲ ಅಂತಂದರೆ ಟೈಮ್ ಚೆನ್ನಾಗಿದೆ ಅಂದರೆ ಹಬ್ಬ ಹರಿದಿನಗಳ ಸಮಯ ಇತ್ತು ಅಂದರೆ ನಾವು ರೇಟ್ ಚೆನ್ನಾಗಿ ಹೋಗ್ತಿರುತ್ತೆ, ಆ ಥರ ಬಾಳೆಗೊನೆಯನ್ನು ಸಹ ನಾವು ಮಾರಾಟ ಮಾಡ್ಬೋದಾಗಿದೆ ಸರ್. ಈ ಥರ ಬಾಳೆಕಾಯಿ ಹುಡಿ ಮಾಡಿ ಅದನ್ನು ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿಕೊಂಡಿದ್ರೆ ಎಷ್ಟು ದಿನದವರೆಗೆ ಅದನ್ನು ಶೇಖರಣೆ ಮಾಡಿ ಇಡಬಹುದು ಸರ್? 6 ತಿಂಗಳವರೆಗೆ ನಾವು ಶೇಖರಣೆ ಮಾಡಿರ್ಬೋದು, ಯಾವುದೇ ತರಹದ ಪ್ರಿಸರ್ವೇಟಿವ್ ಹಾಕ್ದೇನೆ ನಾವು ಮಾಡಿಡ್ಬೋದು ಸರ್ ಅದನ್ನ 6 ತಿಂಗಳವರೆಗೆ. ಹೇಗೆ ಶೇಖರಣೆ ಮಾಡಬೇಕು, ಆದರೆ ನಾವು ಯಾವ ರೀತಿ ಇದೇ ರೀತಿ ಮಾಡಬೇಕು ಅಥವಾ ಒಂದು ಡಬ್ಬದಲ್ಲಿ ಇಡಬೇಕು ಅದ್ರ ಬಗ್ಗೆ ಹೇಳಿ ಮೇಡಮ್, ಯಾಕಂದ್ರೆ ನಮ್ಮ ಕೇಳಿದ್ರೆ ಗೊತ್ತಿರಲ್ಲ ಹೆಂಗೆ ಅದನ್ನು ಈ ಒಂದು ಬಾಳೆಕಾಯಿ ಹುಡಿ ಮಾಡಲಿಕ್ಕೆ ಇಂಥ ಸಮಯ ಏನಾದರೂ ಇದೆಯಾ? ಅಂದ್ರೆ ಮಳೆಗಾಲದಲ್ಲಿ ಮಾಡೋದು ಅಥವಾ ಚಳಿಗಾಲದ ಜನವರಿಯಲ್ಲಿ ನಾವು ಮಾಡ್ಕೋಬಹುದಾಗಿದೆ ಸರ್. ಬಿಸಿಲು ಹೆಚ್ಚಾಗಿರೋ ಟೈಮಲ್ಲಿ ನಾವು ಇದನ್ನ ಮಾಡ್ಕೋಬಹುದು, ಡ್ರೈಯರ್ ಇದ್ರೆ ಯಾವ ಟೈಮಲ್ಲಾದ್ರೂ ಮಾಡ್ಕೋಬಹುದು, ಡಿಮ್ಯಾಂಡ್ ಹೆಂಗಿರುತ್ತೋ ಅದನ್ನ ನೋಡ್ಕೊಂಡು. ಡ್ರೈಯರ್ ಇಲ್ಲದೆ ಇದ್ರೆ ಬೇಸಿಗೆಯಲ್ಲಿ ಅಥವಾ ನವೆಂಬರ್ ಇಂದ ಡಿಸೆಂಬರ್ ಅಲ್ಲಿ ಮಾಡ್ಕೋಬಹುದು ಸರ್. ಈಗ ನೀವು FPO ಮುಖಾಂತರ ಅವರು ಸೌಲಭ್ಯ ಪಡ್ಕೋಬಹುದು ಅಂತ ಹೇಳ್ತಾರಲ್ಲ, ಪಡ್ಕೋಬೇಕಂದ್ರೆ ನೀವು ಅವರು ಮಾಡಿದಂತ ಒಂದು ಉತ್ಪನ್ನಗಳನ್ನ FPO ಮುಖಾಂತರ ಕೊಡ್ಬೇಕಂದ್ರೆ ಎಲ್ಲಿಗೆ ಕಳಿಸ್ತೀರಿ, ಯಾವ ರೀತಿ ಮಾಡ್ತಾರೆ ಸರ್? FPO ಮುಖಾಂತರ ಅಂತಂದ್ರೆ ಅವರು ಫಸ್ಟ್ ಒಂದು FPO ಶೇರ್ ಹೋಲ್ಡರ್ ಆಗಿರ್ಬೇಕು ಸರ್. ಆಮೇಲೆ ಅವರಿಗೆ ನಾವು ಅವ್ರೇನ್ ಪ್ರಾಡಕ್ಟ್ ಮಾಡಿಸ್ಕೊಂಬಂದಿರ್ತಾರಲ್ಲ, ಫಸ್ಟ್ ನಾವು ಅವರಿಗೆ ಅನಾಲಿಸಿಸ್ ಮಾಡ್ಸಕ್ ಹೇಳಿ ಒಂದು ನಮ್ದೇ ಒಂದಂತ ಬ್ರ್ಯಾಂಡ್ ಇದೆ ಅದನ್ನ ನಾವು ಅವರಿಗೆ ತಗೊಳ್ತಾರೋ ಅದನ್ನೆಲ್ಲ ಕೇಳಿಕೊಂಡು ಅದ್ರ ನೆಕ್ಸ್ಟ್ ನಾವು ಅವರಿಗೆ ಅಂದ್ರೆ ಬೇರೆ ಕಡೆ ಮಾರ್ಕೆಟ್ ಲಿಂಕೇಜ್ ಕೊಡ್ತಾ ಇದೀವಿ. ಉದಾಹರಣೆಗೆ ಈಗ ನಮ್ಮ ಪ್ರಾಡಕ್ಟ್ಸ್ ಎಲ್ಲಾನು ಇಲ್ಲಿ ಶಿವ ಮಾರ್ಕೆಟ್ ಅಂತ ಇದೆ ದಾವಣಗೆರೆಯಲ್ಲಿ, ಅಲ್ಲಿ ಇಡಬೇಕಂತಂದು ನಾವೀಗ ಡಿಸೈಡ್ ಮಾಡಿದೀವಿ ಸರ್. ಈ ರೀತಿ ಬಾಳೆಕಾಯಿ ಹುಡಿ ತಯಾರ ಹಾ ಸರ್ ಹೌದು, ನಿಟ್ಟೂರಲ್ಲಿ ಸರೋಜಮ್ಮ ಅಂತ ಇದ್ದಾರೆ, ಅವರು ತಮ್ಮ SHG ಗ್ರೂಪ್ ಇಂದ ಈ ತರಹದ ಬಾಳೆಕಾಯಿಯಿಂದ ಮಾಡಿದಂತಹ ಮೌಲ್ಯವರ್ಧನೆಗಳನ್ನೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಆದಾಯ ಗಳಿಸ್ತಿದ್ದಾರೆ ಸರ್. ಅದ್ರ ಜೊತೆ ನಮ್ಮ ಸಹಕಾರದಿಂದ ಅವರೆಲ್ಲ ತರಹದ ಪ್ರಾಡಕ್ಟ್ಸ್ನ ನಾವು ಸಹ ಹೇಳ್ಕೊಟ್ಟು ಅನಾಲಿಸಿಸ್ ಮಾಡಿಸಿ ಇವನ್ನ ಮಾರ್ಕೆಟಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಿಮ್ಮ ಸಂಪರ್ಕದಲ್ಲಿ ಎಷ್ಟು ರೈತ ಮಹಿಳೆಯರು ಅಥವಾ ರೈತರಿದ್ದಾರೆ ಸರ್? ಸುಮಾರು ನಾವೊಂದು 15-20 ಜನ ರೈತ ಮಹಿಳೆಯರಿಗೆ ಹೇಳ್ಕೊಟ್ಟಿದೀವಿ. ನ್ಯಾಮತಿ ತಾಲೂಕು ರಾಮೇಶ್ವರದಲ್ಲೂ ಸಹ SHG ಗ್ರೂಪ್ ಪದ್ಮಜ ಅಂತ ಅಂದು ಅವರು ಸಹ ಬಕಾವುದಿಂದ ಪ್ರಾಡಕ್ಟ್ಸ್ಗಳನ್ನ ಮಾಡೋಕೆ ಹೇಳ್ಕೊಟ್ಟಿದ್ದೀವಿ ಅವ್ರಿಗೇನು ಸಹ, ಅವರು ಸಹ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಕಾವುದ ಪ್ರಾಡಕ್ಟ್ಸ್ ಮೇಲೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸರ್. ಇವಾಗ ನಮ್ಮ ಕಾರ್ಯಕ್ರಮ ಕೇಳ್ತಿರೋ ಕೆಲವು ರೈತರು ಇದ್ರ ಬಗ್ಗೆ ಆಸಕ್ತಿ ಹೊಂದಿದ್ರೆ ಅವರು ಏನು ಮಾಡ್ಬೇಕಂತಾರೆ, ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಸಂಪರ್ಕ ಮಾಡಬೇಕು ಅದ್ರ ಬಗ್ಗೆ ಹೇಳಿ. ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಾದ್ರೆ ಅಲ್ಲಿ ಹಿರಿಯೂರು ಬಬ್ಬೂರ್ ಫಾರ್ಮ್ ಅಲ್ಲಿ ಹೋಮ್ ಸೈಂಟಿಸ್ಟ್ ಯಾರು ಇದ್ರೆ ಅಲ್ಲಿ ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ದಾವಣಗೆರೆ ಅಲ್ಲಾದ್ರೆ KVKಯಲ್ಲಿ ನಾನು ಹೋಮ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ, ನಾವು ಯಾವಾಗ್ಲೂ ಸಹ ಹೇಳ್ಕೊಡಕ್ ಸಿದ್ಧವಾಗಿದ್ದೀವಿ ಸರ್. ನನ್ನ ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಫೋನ್ ನಂಬರು 9449096928994906289. ಒಳ್ಳೇದು ಮೇಡಮ್. ಈ ಬಾಕಾವು ಅಂದರೆ ಬಾಳೆಕಾಯಿ ಹುಡಿ ಮೌಲ್ಯವರ್ಧನೆ ಮಾಡಿ ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಎಷ್ಟು ಮಹತ್ವ ಮತ್ತು ಅದನ್ನು ಯಾವ ರೀತಿ ಶೇಖರಣೆ ಮಾಡಿಟ್ಟರೆ ನಾವು ಬಹಳ ದಿನಗಳ ಕಾಲ ಅದನ್ನು ಕೆಡದಂತೆ ಇಡಬಹುದು ಮತ್ತು ಅದನ್ನು ಮಾಡಬೇಕಂದ್ರೆ ಏನೆಲ್ಲ ಒಂದು ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬಾಳೆಕಾಯಿ ಹುಡಿಯಿಂದ ಮೌಲ್ಯವರ್ಧನೆ ಮತ್ತು ಮಾರಾಟ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಊರಿನ ಮಾರುಕಟ್ಟೆಯಲ್ಲಿ ಇಂದಿನ ಧಾರಣೆ, ಸಜ್ಜೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 1925 ರೂಪಾಯಿಗಳು, ಗರಿಷ್ಠ 2053 ರೂಪಾಯಿಗಳು, ಹತ್ತಿ ₹1,900 9,529 ಜೋಳ ₹2,163 ₹2,251 ಮೆಕ್ಕೆಜೋಳ ₹923 ₹2,189 ರಾಗಿ ಪ್ರತಿ ಕ್ವಿಂಟಾಲಿಗೆ ₹2,021 ₹2,111 ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿನ ಧಾರಣೆ ಅಡಿಕೆ ಪ್ರತಿ ಕ್ವಿಂಟಾಲಿಗೆ ₹45,739 ಗರಿಷ್ಠ ₹46,199 ಇದು ಅಡಿಕೆ ಆಪಿಯ ಬೆಲೆಯಾಗಿತ್ತು. ₹200 ಅಡಿಕೆ ಕೆಂಪು ಗೋಟು ₹29,209 ₹29,610 ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ₹45,229 ಗರಿಷ್ಠ ₹45,669 ₹4,800 ₹6,500 ಸಪೋಟ ₹2,500 ₹3,000 ತೆಂಗಿನಕಾಯಿ ಸಂಖ್ಯೆ 1,000 7,000-10,320 ನೆಲಗಡಲೆ 4,120 ₹7,015 ಕರ್ಬೂಜ ₹1,500-2,000 ಮೆಕ್ಕೆಜೋಳ ₹1,750-2,180 ಮೂಸಂಬಿ ಮೂರು ಸಿತ್ತಳೆ ₹2,500-3,000 ಭತ್ತ ₹2,001-2,330